ಹೆಚ್ಚಿದ 75 ಕ್ರೀಡಾಪಟುಗಳ ಆಯ್ಕೆ, ಸಚಿವ ಡಾ ನಾರಾಯಣಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಕಾರವಾರ ಆಕಾಶವಾಣಿ ಕಾರವಾರ. ಅಂಗಡಿಗಳಲ್ಲಿ ಸೇರಿಕೊಂಡು ಆತಂಕದಲ್ಲಿ ಆತುರದಲ್ಲಿ ಖರೀದಿಸ್ತಾ ಇರೋದು ಕಂಡುಬಂದಿದೆ. ದಯವಿಟ್ಟು 1 ಮೀಟರ್ಗಿಂತ ಹೆಚ್ಚಿನ ಅಂತರವನ್ನ ಕಾಪಾಡಿಕೊಳ್ಳಿ. ಕೊರೋನಾ ಸೋಂಕು ಹರಡುವ ಅಪಾಯದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. 1 ಮೀಟರ್ನ ಅಂತರ ಆರೋಗ್ಯದೆಡೆಗೆ, ಜೀವನದೆಡೆಗೆ. ಗಂಟೆ 51 ನಿಮಿಷ ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ. ನವ ಭಾರತ ಕರುಣರು, ನವ ಭಾರತ ಕರುಣರು,

ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಆಲಿಸಿದ್ರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ ಆಗಿದೆ 7:50. ಇನ್ನೀಗ